ಭತ್ತದ ಕೃಷಿ ಕುರಿತು ಉಲ್ಟಿ ಬಸವರಾಜ್ ಅವರೊಂದಿಗೆ ಸಂದರ್ಶನವನ್ನು ಕೇಳುವಿರಿ. ಅದಾದ ನಂತರ ರೈತರಿಗೆ ಸಲಹೆ, ನಂತರದಲ್ಲಿ ರೈತ ಗೀತೆಗಳನ್ನು ಕೇಳುವಿರಿ. ರೈತ ಮಿತ್ರರೇ, ಹಾಗಾದರೆ ಕೇಳೋಣ ಭತ್ತದ ಕೃಷಿ ಕುರಿತು ಉಳ್ತಿ ಬಸವರಾಜ್ ಅವರೊಂದಿಗೆ ಸಂದರ್ಶನವನ್ನು. ಆತ್ಮೀಯ ರೈತ ಬಾಂಧವರೇ, ಇಂದಿನ ಕಿಸಾನ್ ಮಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಬಳ್ಳಾರಿ ಜಿಲ್ಲೆಯ ಹೊಸಪೇಟೆ ತಾಲೂಕಿನ ರಾಮಸಾಗರ ಗ್ರಾಮದ ರೈತರಾಗಿರುವಂಥ ಉಳ್ತಿ ಬಸವರಾಜ್ ಇವರು ತಮ್ಮ ಕೃಷಿ ಜೀವನದಲ್ಲಿ ಭತ್ತ ಹಾಗೂ ಬಾಳೆ ಬೆಳೆಯ ಬೇಸಾಯದ ಅನುಭವಗಳನ್ನು ಹೇಗೆ ನಿರ್ವಹಿಸ್ಕೊಂಡು ಹೋಗ್ತಾ ಇದ್ದಾರೆ, ಮತ್ತು ಆ ಎರಡು ಬೆಳೆಗಳಿಂದ ಹೇಗೆ ತಮ್ಮ ಜೀವನವನ್ನು ಸಾಗಿಸ್ಕೊಂಡು ಹೋಗ್ತಾ ಇದ್ದಾರೆ ಅನ್ನುವಂಥ ಕೃಷಿ ಜೀವನದ ಅನುಭವದ ನುಡಿಗಳನ್ನು ಕೇಳೋಣ. ಬಸವರಾಜ್ ಅವರೇ, ನಮ್ಮ ಎಲ್ಲ ರೈತ ಬಾಂಧವರ ಪರವಾಗಿ ತಮಗೆ ಕಾರ್ಯಕ್ರಮಕ್ಕೆ ಸ್ವಾಗತ ಹಾಗೂ ನಮಸ್ಕಾರ. ನಮಸ್ಕಾರ ಸರ್, ನಮ್ಮ ಹೆಸರು ಉಳ್ತಿ ಬಸವರಾಜ್ ಅಂತೇಳಿ, ರಾಮಸಾಗರ್ ಸರ್. ನಮ್ಮದು ಮನೆಯಾಗ ಸರ್ ನಾವು 6 ಜನ ಇದ್ದೀವಿ ಸರ್. ನಮ್ಮ ತಾಯಿ, ನಮ್ಮ 3 ಮಕ್ಕಳು, ನಾನು, ನಮ್ಮ ಹೆಣ್ಮಕ್ಳು ಸರ್. ಬಸವರಾಜ್ ಅವರೇ, ತಮಗಿರುವಂಥ ಜಮೀನು ಮತ್ತು ಆ ಜಮೀನಿನಲ್ಲಿ ಏನೇನು ಬೆಳೆಯನ್ನು ಬೆಳಿತೀರಿ ತಾವು? ಸರ್, ನಾವು ಒಟ್ಟಿಗೆ 1 ಎಕರೆ ಸ್ವಂತ ಐತೆ ಸರ್. ನಮ್ಮದು 1 8 ಎಕರೆ ಬೇರೆದು ಮಾಡಿವಿ ಸರ್ ನಾವು, ಹಾಗೂ ಬಾಳೆ ತೋಟ ಸ್ವಂತ 1 4 ಎಕರೆ ಮಾಡಿ ಸರ್. ಒಟ್ಟು 1 12 ಎಕರೆ ಮಾಡಿ ಸರ್. 12 3 ಎಕರೆ ಅಷ್ಟು ಮಾಡಿ ಸರ್. ಬಸವರಾಜ್ ಅವರೇ, ತಾವು 12 ಎಕರೆ ಪ್ರದೇಶದಲ್ಲಿ ಏನೇನು ಬೆಳೆಗಳನ್ನು ಬೆಳಿತೀರಿ, ಮತ್ತು ಆ ಬೆಳೆಯನ್ನು ಯಾವ್ಯಾವ ಹಂತದಲ್ಲಿ ಏನು ಸಂಪೂರ್ಣವಾಗಿ ಯಂತ್ರಗಳ ಮೂಲಕ ತಾವು ಕೃಷಿಯನ್ನು ಮಾಡ್ತಿರೋ ಅಥವಾ ಈ ದನಗಳನ್ನು ಕಟ್ಟಿ ದನಗಳ ಮೂಲಕ ಏನು ವ್ಯವಸಾಯವನ್ನು ಮಾಡ್ತಿರೋ? ಯಂತ್ರಗಳ ಮುಖಾಂತರ ಸರ್ ನಾವು ಫಸ್ಟ್ ಏನು ಮಾಡಿ ಸರ್, 9 ಎಕರೆ ನೆಲ್ಲು ಹಚ್ಚಿವಿ ಸರ್. ನಾವು ಫಸ್ಟು ಭತ್ತ ಮಾತ್ರ ಎಲ್ಲ ಟ್ರ್ಯಾಕ್ಟರ್ ಮುಖಾಂತರ ಸರ್ ಎಲ್ಲ ನಾಟಿ ಮಾಡ ಇವೆಲ್ಲ ಇದು ಮಾಡೋದು, ಪಟ್ಲರ್ ಹೊಡೆಯೋದು, ಟಿಲ್ಲರ್ ಹೊಡೆಯೋದು. ಮತ್ತು ಇವು 1 4 ಎಕರೆ ತೋಟ ಮಾತ್ರ, ಅದು 1 ವರ್ಷ ಇಟ್ಟರೆ 1 8 ರಿಂದ 10 ವರ್ಷ ಬರ್ತದೆ ಸರ್ ಹಂಗೆ. ಬಸವರಾಜ್ ಅವರೇ, ಮೊದಲೆಲ್ಲ ತಾವು ಈ ದನಗಳಿಂದ ಬೇರೆ ಬೇರೆ ಆಳು ಕಾಳುಗಳ ಸಹಾಯದಿಂದ ತಾವು ಕೆಲಸ ಮಾಡ್ತಾಯಿದ್ರಿ, ಆದರೆ ಇತ್ತಿತ್ತಲಾಗಿ ಯಂತ್ರಗಳನ್ನು ಬಳಸಬೇಕು, ಯಂತ್ರಗಳಿಂದ ಒಂದಿಷ್ಟು ಸರಾಗವಾಗಿ ಅತಿ ಬೇಗನೆ ನಾವು ಬಹಳಷ್ಟು ಕೆಲಸವನ್ನು ಮಾಡಿಕೊಳ್ಬೋದು ಅನ್ನುವಂಥ ಯೋಚನೆ ತಮಗೆ ಹೇಗೆ ಬಂತು, ಮತ್ತು ಯಂತ್ರಗಳ ಬಳಕೆಗಾಗಿ ಹೇಗೆ ಆ ಯಂತ್ರಗಳನ್ನು ಖರೀದಿ ಮಾಡಿದ್ರಿ? ಖರೀದಿ ಏನು ಮಾಡಿಲ್ಲ ಸರ್. ನಾವು 1 ಎಕರೆಗೆ 700 ರಿಂದ 800 ರೂಪಾಯಿ ತೊಗೊಂತಾರೆ ಸರ್, ಒಂದು ಸಾಲ ಹೊಡ್ಕೊಡಕ್ಕೆ ಮಾತ್ರ. ಅದೇ ಥರ ಒಂದು ಭತ್ತ ಹಚ್ಬೇಕಾದ್ರೆ ಸರ್ ಒಂದು 3 ಸಾಲು ಅಥವಾ 4 ಸಾಲು ಹೊಡಿಬೇಕು ಸರ್ ನಾವು. ಮೊದಲೆಲ್ಲ ಈ ಆಳು ಕಾಳಿನಿಂದೆಲ್ಲ ಮಾಡ್ತಾ ಇದ್ರಿ, ಗಳೆವನ್ನು ಇದು ಎತ್ತುಗಳಿಂದೆಲ್ಲ ಮಾಡ್ತಾ ಇದ್ರಿ, ಯಾಕೆ ಅದು ಸರಿ ಹೋಗ್ಲಿಲ್ವಾ ಅಥವಾ ಹೇಗಂತ? ಈ ವೈಜ್ಞಾನಿಕ ಇದಕ್ಕೆ ಮಾತ್ರ ಸರ್, ಇದು ಯಂತ್ರಗಳು ಇಲ್ದ್ರೆ ನಾವು ಈ ಥರ ಒಕ್ಕಲುತನ ಮಾಡೋಕ್ಕಾಗೋದಿಲ್ಲ ಸರ್. ಈ ಪ್ರತಿಯೊಬ್ಬರು ದನ ಕರುಗಳು ಕಟ್ಕೊಂಡು ಜೀವನ ಸಾಗಿಸೋದು ಆಗಲ್ಲ ಸರ್. ಈಗ ಯಂತ್ರಗಳ ಸಹಾಯದಿಂದ ಭಾಳಷ್ಟು ಅನುಕೂಲ ಆಗಿದೆ ಸರ್ ನಮಗೆ. ಇಷ್ಟೆಲ್ಲ ಅನುಕೂಲವನ್ನು ಪಡೆದುಕೊಂಡಂಥ ತಾವು ಈ 12 ಎಕರೆ ಪ್ರದೇಶದಲ್ಲಿ ಈ ಭತ್ತ ಮತ್ತು ಬಾಳೆನ ಪ್ರಮುಖ ಬೆಳೆಯನ್ನಾಗಿ ಬೆಳೀತಾ ಇದ್ದೀನಿ ಅಂತ ಹೇಳಿದ್ರೆ, ಭತ್ತವನ್ನು ಯಾವ ಒಂದು ಹಂಗಾಮಿಗೆ ತಾವು ಬಿತ್ತನೆ ಅಥವಾ ನಾಟಿ ಮಾಡ್ತೀರಿ, ಮತ್ತು ನಾಟಿ ಮಾಡೋಕ್ಕಿಂತ ಪೂರ್ವದಲ್ಲಿ ಆ ಮುಖ್ಯ ಭೂಮಿಯನ್ನು ಹೇಗೆ ಸಜ್ಜು ಮಾಡಿಕೊಂಡು ಹದ ಮಾಡಿಕೊಳ್ತೀರಿ? ಸರ್ ನೋಡಿ ಸರ್, ಈಗ ಸುಗ್ಗಿ ಬೆಳೆ ಅಂತ ಏನು ಹಚ್ತೀವಲ್ಲ ಸರ್ ನಾವು, 5 ತಿಂಗಳಾಗಿ ಎಲ್ಲ ಭೂಮಿನ ಹದ ಮಾಡ್ತೀವಿ ಸರ್. ನಾವು ಹದ ಮಾಡಿ 5 ತಿಂಗಳು 20 25 ಕಮ್ಮಂಗೆ ನಾಟಿ ಮಾಡ್ತೀವಿ ಸರ್. 1 ಎಕರೆಗೆ 30 ಕೆಜಿ ಪ್ರಕಾರ ಎಷ್ಟು ಎಕರೆ ಮಾಡ್ತೀವಿ ಅಷ್ಟು ಎಕರೆ ಅಷ್ಟು ನೆಲ್ಲು ಬೀಜ ತಂದು ಹಾಕ್ಬೇಕು ಸರ್. ನಾವು ಹಾಕಿದ ಮೇಲೆ 1 ತಿಂಗಳಿಂದ 1 ತಿಂಗಳ ಮೇಲೆ 10 ದಿವಸ ಆಗೋ ತನಕ ನಾವು ಸಸಿನ ಹಂತಂತವಾಗಿ ಒಂದ್ಸಲ ರಾಸಾಯನಿಕ ಗೊಬ್ಬರ ಕೊಡ್ಬೇಕು ಸರ್. ಅದಕ್ಕೆ ಗೊಬ್ಬರ ಕೊಟ್ಟ ಮೇಲೆ ಒಂದ್ಸಲ ಔಷಧಿ ಎಣ್ಣೆ ಹೊಡ್ಕೊಂಡು 1 ತಿಂಗಳ 10 ದಿವಸ ಆದಮೇಲೆ ನಾಟಿ ಮಾಡ್ಬೇಕು ಸರ್. ಈ ರೀತಿಯಾಗಿ ನಾಟಿ ಮಾಡಿದಂಥ ಒಂದು ಭತ್ತ ತನ್ನ ಸ್ವಂತ ಬೇರನ್ನು ಭೂಮಿಯ ಆಳದಲ್ಲಿ ಇಳೆಬಿಟ್ಟು ಸದೃಢವಾಗಿ ಹೇಗೆ ಈ ಭೂಮಿಯ ಒಂದು ಮೇಲ್ಭಾಗದಲ್ಲಿ ಕಾಣಲಿಕ್ಕೆ ಇದಾಗ ಸರ್? ಅದು ಮೇಲ್ಭಾಗ ಅಂದ್ರೆ ಒಂದು 8 ರಿಂದ 10 ದಿವಸಕ್ಕೆ ಫಸ್ಟ್ನೇ ಸತು ಅಂತೇಳಿ ಉಗ್ತೀವಿ ಸರ್ ನಾವು. ಅದಾಲೆ ಸತು ಉಗ್ಗಿದ ಬೆಳವಣಿಗೆ ಮೇಲೆ ಆಲೆ ರೀತಿ ಗೊತ್ತಾಗ್ತದೆ ಸರ್ ಅದು ಬೆಳವಣಿಗೆ ಯಾವ ಥರ ಐತೆ ಯಾವ ಥರ ಇಲ್ಲ ಅಂತ. ಹಂಗಾಗಿ 1 ಸತು ಅಥವಾ 2ನೇ ಸತುವಿಗೆ ಆಲೆ ಒಂದ್ಸಲ ಎಣ್ಣೆ ಹೊಡಿಬೇಕಂತ ತಾನಾಗೆ ಗೊತ್ತಾಗ್ತದೆ ಸರ್ ಅಲ್ಲಿ. ಅದಕ್ಕೆ ಅಲ್ಲಿ ಬೆಳವಣಿಗೆ ಮೇಲೆ ಅರ್ಥ ಆಗ್ತದೆ ಸರ್ ಅಲ್ಲಿ. ಅದು ಆ ಥರ ಏನು ಸ್ವಲ್ಪ ಕೆಂಪು ಗರಿ ಆ ಥರ ಆಗ್ತದೆ ಸರ್. ಅದು ಆ ಥರ ಆದಾಗ ಅಲ್ಲಿ ರೈತ ಸಂಪರ್ಕ ಕೇಂದ್ರ ಹತ್ರ ಹೋಗ್ತೀವಿ, ಅವ್ರು ಬಂದು ಹೇಳ್ತಾರೆ ಸರ್ ಅಲ್ಲಿ ಈ ಥರ ಎಣ್ಣೆ ಸಿಂಪರಣೆ ಮಾಡಿರಿ ನೀವು ಅಂತ ಹೇಳ್ತಾರೆ ಸರ್. ಅದ್ರ ಪ್ರಕಾರನೇ ಮಾಡ್ತೀವಿ ಸರ್ ನಾವು. ಸಹಜವಾಗಿ ಇಂಥದ್ದೇ ಒಂದು ರೋಗ ಅಥವಾ ಇಂಥದ್ದೇ ಒಂದು ಕ್ರಿಮಿಗಳು ಬೆಳೆಯನ್ನು ಬಾಧಿಸ್ತವೆ ಅಂತೇಳಿ ರೈತ ಸಂಪರ್ಕದ ಸಿಬ್ಬಂದಿಯವರ ಸಹಾಯದಿಂದ ತಾವು ನೆರವನ್ನು ಪಡೆದುಕೊಳ್ತೀರಿ. ಅಲ್ಲಿ ರೈತ ಸಂಪರ್ಕ ಕೇಂದ್ರದಲ್ಲಿ ಸಾಕಷ್ಟು ರೈತರಿಗಾಗಿ ಅನೇಕ ಯಂತ್ರಗಳ ಒಂದು ಬಳಕೆಗಾಗಿ ಸಬ್ಸಿಡಿ ಬೇರೆ ಬೇರೆ ಯೋಜನೆಗಳು ಕೂಡ ಇದ್ದಾವೆ, ಅವುಗಳನ್ನು ಏನಾದರೂ ತಾವು ಪಡೆದುಕೊಂಡ್ರ ಹೇಗೆ ಅಂತ ಬಸವರಾಜ್? ಎಣ್ಣೆ ಸಿಂಪರಣೆ ಮಾಡೋ ಪಂಪ್ಗಳು ಮಾತ್ರ ತೊಗೊಂಬಂದಿವಿ ಸರ್ ನಾವು. ಟ್ರ್ಯಾಕ್ಟ್ರಿ ಅಂಥವೆಲ್ಲ ನಮಗೆ ಉಪಯೋಗ ಇಲ್ಲ ಸರ್ ನಾವು. ಹಂಗಾಗಿ ಎಣ್ಣೆ ಔಷಧಿ ಸಿಂಪರಣೆ ಮಾಡೋ ಪಂಪ್ಗಳು 2,000 2,500 ರೂಪಾಯಿ ಸನಕ ನಮ್ಮ ಪಾಣಿ ನಂಬರ್ ಬರ್ಕೊಂಡು ಪಾಣಿ ಆಧಾರದ ಮ್ಯಾಗ ತೊಗೊಂಬರ್ತೀವಿ ಸರ್. ಒಂದು ಅನುಕೂಲ ಸರ್, ಇಲ್ಲಿ ಹೊರಗಡೆ ಅಂಗಡಿಯಾಗ ತೊಗೊಂಡ್ರೆ ಒಂದು 500-600 ರೂಪಾಯಿ ಜಾಸ್ತಿ ಸರ್ ಅದು. ಅಲ್ಲಿ ಅಂದ್ರೆ ಒಂದು 2,000-2,100 ಆ ಥರ ಕೊಡ್ತಾರೆ ಸರ್. ಬಸವರಾಜ, ಇಷ್ಟೆಲ್ಲ ಸಕಾಲಕ್ಕೆ ಸಿಂಪರಣೆ ಕ್ರಮಗಳನ್ನು ಕೀಟಗಳ ಒಂದು ನಿವಾರಣೆಯನ್ನು ಮಾಡಿದ ತಾವುಗಳು, ಅಲ್ಲಿ ನೀರಿನ ನಿರ್ವಹಣೆ ಕೂಡ ಭಾಳ ಮುಖ್ಯವಾಗಿರ್ತದೆ, ಅದ್ರ ಬಗ್ಗೆ ಒಂದಿಷ್ಟು ಹೇಳಿ. ನೀರು ನೋಡಿ ಸರ್, ಸ್ವಲ್ಪ ನೆಲ ಆರ್ಬಿಟ್ಟು ಮಾಡಿದಷ್ಟು ಒಳ್ಳೇದು ಸರ್. ಒಂದು ವಾರ ಕಂಟಿನ್ಯೂ ಮಾಡಿದ್ರೆ ಒಂದು 4-5 ದಿವಸ ಆರ್ಬಿಟ್ರೆ ಒಳ್ಳೇದು ಸರ್, ಒಳ್ಳೇದು. ಮತ್ತು ಪಂಪ್ ಸೆಟ್ ಅಲ್ಲ ಸರ್, ಅವು ಒಂದು 2-3 ದಿವಸ ಮೋಟ್ರ್ ಆಫ್ ಮಾಡಿದ್ದೀವಿ ಸರ್, ಮತ್ತು ಆಮೇಲೆ ಮತ್ತೆ ಅಂತಂತವಾಗಿ ಏನು ನೀರು ಬಿಡೋಕೆ ಅಷ್ಟು ಬಿಡ್ತೀವಿ ಸರ್ ನಾವು. ಸಹಜವಾಗಿ ಕೆಲವು ರೈತರು ನಿರಂತರವಾಗಿ ಭೂಮಿಯಲ್ಲಿ ನೀರನ್ನು ನಿಲ್ಲಿಸೋದ್ರಿಂದ ಹೆಚ್ಚು ಬೆಳೆಯನ್ನು ಬೆಳಿಬೋದು ಅನ್ನುವಂಥ ಒಂದು ತಪ್ಪು ಕಲ್ಪನೆ. ಮತ್ತಷ್ಟು ಕೆಲವರು ರೈತರು ಇಲ್ಲ, ಎಷ್ಟು ಬೇಕೋ ಅಷ್ಟೇ ನೀರನ್ನು ಕೊಟ್ಟರೆ ಸಾಕು, ಅತಿ ಹೆಚ್ಚಿನ ನೀರಿನ ಅವಶ್ಯಕತೆ ಏನಿಲ್ಲ, ಆರ್ಬಿಟ್ಟು ನೀರನ್ನು ಕೊಟ್ಟರೆ ಸಾಕು ಅನ್ನುವಂಥ ಒಂದು ಭಾವನೆಯನ್ನು ಹೊಂದಿರ್ತಾರೆ. ತಾವು ಯಾವ ಒಂದು ರೀತಿಯಲ್ಲಿ ನಿರ್ವಹಣೆ ಮಾಡ್ತಾ ಇದ್ದೀರಿ ಇಲ್ಲಿ? ಸರ್, ಕಂಟಿನ್ಯೂ ಆಗಿ ನೀರು ನಿಂದಿಸಿದ್ರೆ ನಾವೇ ರೋಗಕ್ಕೊಂದು ದಾರಿ ಮಾಡಿಕೊಟ್ಟಂಗೆ ಸರ್. ಅದು ನೀರು ನಿಂದಿರ್ಸ್ಬೇಕು ಸರ್, ಇಲ್ಲ ಅಂತಲ್ಲ. ಇದ್ದ ನೀರೆಲ್ಲ ಬಸ್ಗಂಡ ಮ್ಯಾಗ ಮಾಡೋದು ಒಳ್ಳೇದು ಸರ್, ಬೆಳೆನೂ ಒಳ್ಳೆಯ ಬೇಸಿರ್ತದೆ ಸರ್, ಬೆಳವಣಿಗೆ ಸಂತ ಬೇಸಿರ್ತದೆ ಸರ್. ಹಾಗೆಯೇ ಬಸವರಾಜ್, ಇಷ್ಟೆಲ್ಲ ಸಕಾಲಕ್ಕೆ ನೀರಿನ ಸಮರ್ಪಕ ನಿರ್ವಹಣೆ ಮತ್ತು ರೋಗ ಕೀಟಗಳ ಒಂದು ನಿರ್ವಹಣೆ ಎಲ್ಲವನ್ನು ಮಾಡಿದ ನಂತರದಲ್ಲಿ ಎಷ್ಟು ದಿನಗಳ ನಂತರದಲ್ಲಿ ಈ ಒಂದು ಬೆಳೆ ಕಾಳುಗಟ್ಟಲಿಕ್ಕೆ ತೆನೆ ಇದಾಗಲಿಕ್ಕೆ ಆರಂಭ ಮಾಡುತ್ತೆ, ಮತ್ತು ಅಲ್ಲಿ ಮುಂದಿನ ಹಂತ ಕಟಾವಿನ ಒಂದು ಹಂತ ಹೇಗೆ ನಿರ್ವಹಣೆ ಮಾಡ್ತೀರಿ ತಾವು? ಸರ್, ಸರ್, ನಾಟಿ ಮಾಡಿದ ಮೇಲೆ 3 ತಿಂಗಳು 10-12 ದಿವ್ಸಕ್ಕೆ ಮಾತ್ರ ಬರ್ತದೆ ಸರ್, ಹಚ್ಚಿದ ಮೇಲೆ ಸರ್. ಅಷ್ಟರೊಳಗೆ ಮತ್ತು 1 ತಿಂಗಳ ಮ್ಯಾಗ 10 ದಿವಸ ಸಸಿ ಆಗಿರ್ತದೆ ಸರ್, 3.5 ತಿಂಗಳಿಗೆ ಬರ್ತದೆ ಸರ್ ನಾಟಿ ಮಾಡಿದ ಮೇಲೆ. ಈ ಕೆಂಪತ್ತಿ ಕಟಾವು ಮಾಡಾದ್ರಾಗ 3.5 ತಿಂಗಳು ಆಗ್ತದೆ ಸರ್. ಅದು ಮತ್ತು ಸೋನಾ ಅಂತ ಆದರೆ 4 ತಿಂಗಳ ಮೇಲೆ ಆಗ್ತದೆ ಸರ್. ಈಗ ನಾವು ಇದು 1,010 ಅಂತೇಳಿ ಹೆಚ್ಚು ಸರ್, ನಾವು ಮಂಡಳಿಗೆ ಆ ಥರ ಓತವಲ್ಲ ಸರ್ ಅವು. ಇವು ಸೋನಾ ಅಂದ್ರೆ 4 ತಿಂಗಳು 4.5 ತಿಂಗಳು ಆಗ್ತದೆ ಸರ್. ಬಸವರಾಜ್ ಅವರು, ಈಗಾಗಲೇ ತಾವು ನಾಟಿ ಮಾಡಿದರೆ, ನಾಟಿ ಮಾಡಿದ ನಂತರ ಕಟಾವಿನ ಹಂತದಲ್ಲಿ ಬಹುಮುಖ್ಯವಾದ ಘಟ್ಟ ಅದು. ಇತ್ತಿತ್ತಲಾಗಿ ಸಾಕಷ್ಟು ಕಟಾವಿನ ಯಂತ್ರಗಳು ಬಂದಿವೆ. ಮೊದಲ ಕಾಲಕ್ಕೆಲ್ಲ ಈ ಆಳಿನಿಂದ ಕೊಯ್ಸಿಬಿಟ್ಟು ಅಲ್ಲಿ ಭತ್ತವನ್ನು ಸೀಡು ಕಟ್ಟಿ ನೆಲ್ ಬಡಿಯೋದು, ಗದ್ದೆ ಬಡಿಯೋದು ಅಂತ ಹೇಳ್ತಾಯಿದ್ರು. ಆ ರೀತಿಯೆಲ್ಲ ಮಾಡ್ತಾಯಿದ್ರು. ಆದರೆ ಯಾವ ಪದ್ಧತಿಯಲ್ಲಿ ತಾವು ಈ ಕಣದ ವ್ಯವಸ್ಥೆ, ಭತ್ತವನ್ನು ಕಟಾವಿನ ವ್ಯವಸ್ಥೆಯನ್ನು ನಿರ್ವಹಿಸ್ತೀರಿ? ನಾವೀಗ ಯಂತ್ರ ಮುಖಾಂತರನೇ ಜಾಸ್ತಿ ಸರ್, ಈಗೆಲ್ಲ ನಮ್ಮೂರಾಗ ಎಲ್ಲರೂ ಅಷ್ಟೇ ಸರ್. ಈಗ ಆಳುಗಳಿಟ್ಟು ಮಾಡೋಷ್ಟು ಎಲ್ಲಿ ಇಲ್ಲ ಸರ್. ಈಗ ಯಂತ್ರಗಳು ಬಂದಕ್ಕೊಂದು ಉಪಯೋಗ ಆಗೈತೆ ಸರ್. ಆಮೇಲೆ ಕೆಲಸನೂ ಬೇಗ ಆಗ್ತದೆ ಸರ್. ಇವತ್ತೇ ಕಟಾವು ಮಾಡಿದ್ರು 1-2 ದಿವಸದಾಗ ವ್ಯಾಪಾರಗಾರಗಳು ಸಮತಿಗೆ ಇರ್ತಾರಲ್ಲ ಸರ್, ಅದು ಬಂದು ತೊಗೊಂಡೋಗ್ತಾರೆ ಸರ್. ಆ ವ್ಯಾಪಾರಸ್ಥರು, ಖರೀದಿದಾರರು ತಮ್ಮ ಬಳಿಗೆ ಬಂದಾಗ ಧಾರಣೆನ ನೀವೇ ಹೇಳ್ದಂಗೆ ಅವ್ರು ತೊಗೊಂಡು ಹೋಗ್ಬೇಕಾ, ಅಥವಾ ಅವ್ರು ಹೇಳಿದ ಧಾರಣೆಗೆ ನೀವು ಕೊಡಬೇಕಾ, ಅಥವಾ ಏನಾದರೂ ಒಂದು ರೇಟ್ ಅಂತ ಇರ್ತದೆ ಸರ್? ಇವತ್ತಿನ ವಾತಾವರಣದ ಮೇಲೆ ಇವತ್ತಿನ ರೇಟ್ ಅವರು ಆಲೇ ವಾತಾವರಣ ಹೋಗ್ತಿರ್ತಾರೆ ಸರ್. 1,200, 1,300, 1,400 ಅಂತ ಇರ್ತದೆ ಸರ್. ಅವ್ರು ಎಷ್ಟು ಅಂತ ಹೇಳ್ತಾರೆ ಸರ್. ಅವ್ರು ಬಂದು ನಾವು ಒಂದು ರೇಟ್ ಹೇಳ್ತೀವಿ ಸರ್, ಅವರು ನಾವು ಹೇಳಿದ ರೇಟಿಗೆ ಅವ್ರು ತೊಗೊಂಬಕ್ಲ ಸರ್ ಅವರು. ಆಮೇಲೆ ಇಷ್ಟು ಅಂತೇಳಿ ಒಪ್ಪಂದ ಮಾಡ್ಕೊಂಡು 50-10 ರೂಪಾಯಿ 20 ರೂಪಾಯಿ ಹೆಚ್ಚು ಕಮ್ಮಿ ಬಂದು ಹೋಯ್ತಾರೆ ಸರ್. ವಾರ್ಲಿಂದ 15-20 ದಿವಸ ದುಡ್ಡು ಕೊಡ್ತಾರೆ ಸರ್. ಒಬ್ಬರು ನಗದಿ ಅಂತ ಮಾತಾಡಿ ನಗದಿ ಕೊಡ್ತಾರೆ ಸರ್, ಒಂದು 2-3 ದಿವಸದಲ್ಲಿ ಕೊಡ್ತಾರೆ ಸರ್, ಅಂತ ಕೊಡ್ತಾರೆ ಸರ್. ಈ ರೀತಿಯಾಗಿ ತಮ್ಮ ಒಂದು ಸ್ಥಳೀಯವಾಗಿ ಮಾರುಕಟ್ಟೆಯನ್ನು ಕಂಡುಕೊಂಡಂಥ ತಾವು, ಬಹುಶಃ ಎಲ್ಲ ಒಂದು ಕಡೆ ಮಾರುಕಟ್ಟೆಗೆ ಅಥವಾ ಅಂದರೆ ದೂರದ ಮಾರುಕಟ್ಟೆಗೆ APMC ತೆಗೆದುಕೊಂಡು ಹೋಗಿದ್ರೆ ಹೆಚ್ಚಿನ ಧಾರಣೆ, ಹೆಚ್ಚಿನ ಬೆಲೆ ಸಿಗ್ಬೋದಾಗಿತ್ತೇನೋ? APMC ಒಯ್ಯಷ್ಟು ಇಲ್ಲ ಸರ್ ಜಾಸ್ತಿ. ಇಲ್ಲಿಗೆ ಬಂದು ಊರಲ್ಲೇ ಬಂದು ಒಯ್ಯೋದೇ ಜಾಸ್ತಿ ಸರ್. APMC ಒಯ್ಯೋದಲ್ಲ ಸರ್ ಜಾಸ್ತಿ. ಎಲ್ಲ ನಮ್ಮ ರೈತರ ಸಂತೆ ಸರ್. ಎಲ್ಲರೂ ವ್ಯಾಪಾರಗಾರರುಗಳು ಸುಮಾರು ಜನ ಬರ್ತಾರೆ ಸರ್ ಇಲ್ಲಿ ಹೊಸಪೇಟೆ, ಮತ್ತು ಭಾಳಷ್ಟು ಜನ ಅವ್ರಿವ್ರು ಬರ್ತಾರೆ ಸರ್. ಇಲ್ಲಿಗೆ ಬಂದು ಒಯ್ಯೋದೇ ಜಾಸ್ತಿ ಸರ್ ನಮ್ಮೂರಲ್ಲಿ. ಹಾಗೆಯೇ ಬಸವರಾಜ್, ಒಂದು ವರ್ಷದ ಒಂದು ಬೆಳೆಗೆ ಎಷ್ಟು ಖರ್ಚು ವೆಚ್ಚ ತಗಲುತ್ತೆ? ಖರ್ಚು ವೆಚ್ಚ ಎಲ್ಲ ತೆಗೆದ ನಂತರ ಭತ್ತದ ಬೆಳೆಯಿಂದ ಎಷ್ಟು ನಿರೀಕ್ಷೆಯನ್ನು ನಾವು ಮಾಡ್ಬೋದು, ಇಳುವರಿ ಆಗಲಿ ಅಥವಾ ಆದಾಯವನ್ನಾಗಲಿ? ಸರ್ ನೋಡಿ ಸರ್, ಈಗ ಬೇಸು ಬೆಳೆದ್ರೆ ಸರ್ 40-55 ಚಿಲ ಬೆಳೆ ಬಂದವು ಸರ್ ನಮಗೆ ಬಂದವು. ಸುಮಾರು ಖರ್ಚು ಮಾತ್ರ 20-25 ಸಾವಿರ ರೂಪಾಯಿ ಖರ್ಚು ಕಂಪಲ್ಸರಿ ಬಂದೇ ಬರ್ತದೆ ಸರ್. 25 ಮತ್ತು ಒಂದು 50-55 ಚಿಲ ನೆಲ್ಲ ಆದರೆ ಎಕ್ರಿಗೆ 50-60 ಸಾವಿರ ರೂಪಾಯಿ ನೆಲ್ಲಾಗ್ತದೆ ಸರ್. ಖರ್ಚು ಮತ್ತು ಎಲ್ಲ ಗುತ್ತಿಗೆ ಎಲ್ಲ ತೆಗೆದ್ರೆ ಒಂದು ಎಕ್ರಿಗೆ ಒಂದು 15-20 ಸಾವಿರ ಉಳಿಬೋದು ಸರ್. ನಿಮ್ಗೆ ಇನ್ನು ಬಾಳೆ ಬೆಳೆಯನ್ನು ಕೂಡ ಬೆಳಿತೀನಿ ಅಂತ ಹೇಳ್ತಾಯಿದ್ರಿ. ಆ ಬಾಳೆ ಬೆಳೆಯನ್ನು ಹೇಗೆ ತಾವು ನಿರ್ವಹಿಸ್ತೀರಿ? ಹೇಗೆ ತಮ್ಮ ಒಂದು ಈ ಬಾಳೆ ಬೆಳೆಯದ ಬೇಸಾಯದ ನುಡಿಗಳು? ನೋಡಿ ಸರ್, ಹೊಸದಾಗಿ ಇಡ್ಬೇಕಾದ್ರೆ ಎಲ್ಲ ಫಸ್ಟ್ ಗದ್ದೆನೆಲ್ಲ ಉಳುಮೆ ಮಾಡೋಕ್ ಸರ್. ಎಲ್ಲ ಉಳುಮೆ ಎಲ್ಲ ಕೆಂಪು ಮಡಿಕೆ ಅಂತಾರೆ ಹೊಡಿಸಿ, ಆಮೇಲೆ ಒಂದು 2 ಸಾಲು ಮಡಿಕೆ ಹೊಡೆದು ಟಿಲ್ಲರ್ ಹೊಡೆದಿಟ್ಟು ಸರ್. ಆಮೇಲೆ ಹೊಸದಾಗಿ ಇಡೋದು ಮಾತ್ರ ಕಂಪಲ್ಸರಿ ಬೇರೆ ತೋಟದಲ್ಲಿಂದ ಸಣ್ಣದು ಗಡ್ಡೆ ಅಂತ ಇರ್ತದೆ ಸರ್. ಆ ಗಡ್ಡೆ ತೊಗೊಂಬಂದು 1 ಎಕ್ರಿಗೆ 900-1,000 ಗಡ್ಡೆ ಇಡ್ತೀವಿ ಸರ್. ನಾವು 1,000 ಗಡ್ಡೆ ಇಟ್ಟರೆ ಅದು 9 ತಿಂಗಳಾಗ ಬಾಳೆ ಗೊನೆ ಉಸ್ತದೆ ಸರ್. ಅದು 9 ತಿಂಗಳಾಗ ಉಸ್ತದೆ ಸರ್, ವರ್ಷಕ್ಕೆ ಒಂದೇ ಫಲ ಸರ್ ಅದು. ಈ ರೀತಿಯಾಗಿ ನಾಟಿ ಮಾಡಿದ ದಿನದಿಂದ ಹಿಡಿದು ಬಾಳೆ ತೋಟಕ್ಕೆ ಸಾಕಷ್ಟು ರೋಗಗಳು ಅಥವಾ ಬಾಳೆ ಗಿಡಗಳನ್ನು ಬಾಧಿಸುವಂಥ ಕೀಟಗಳು ಯಾವುದಾದ್ರೂ ಕಂಡುಬಂತ ಸಂದರ್ಭದಲ್ಲಿ ತಾವು ಏನನ್ನು ಕ್ರಮವನ್ನು ತೆಗೆದುಕೊಳ್ತಾರೆ ಸರ್? ಗಡ್ಡೆ ಚಿಗಿಯಕ್ಕೆ 41 ದಿವಸ ಬೇಕು ಸರ್ ಅದು. ಆಮೇಲೆ 41 ದಿವಸ ಬೇಕು, 2-3 ತಿಂಗಳಾಗ ಒಂದು ಸುಮಾರು 1.5 ಅಡಿ ಇಲ್ಲ 3 ಅಡಿ ಎತ್ತರ ಬೆಳಿತೀವಿ ಸರ್. ಅವಾಗ ಮಾತ್ರ ಹುಳುಗಳು ಆಕರ್ಷಣೆ ಮಾಡೋದು ಜಾಸ್ತಿ ಸರ್. ಆಮೇಲೆ ಒಂದು 5 ಅಡಿ 6 ಅಡಿ ಎತ್ತರ ಹೋದ್ಮೇಗೆ ಏನು ಯಾವ ರೋಗ ಬರೋದಿಲ್ಲ ಸರ್, ಯಾವ ರೋಗ ನಿರೋದಿಲ್ಲ. ಫಸ್ಟ್ ಏನಂದ್ರೆ ಒಂದು 3-4 ತಿಂಗಳು ತೋಟ ಇರ್ಲಕ್ಕೇ ಒಂದು ಸಲ 2 ಸಲ ಔಷಧ ಸಿಂಪರಣೆ ಮಾಡ್ಕೊಂಡು ರಾಯ್ತು ಸರ್. ಆಮೇಲೆ ಒಂದು ಎಕರೆಗೆ 15-20 ಚೀಲ ಸತು ಹಾಕ್ತೀವಿ ಸರ್ ನಾವು ರಾಸಾಯನಿಕ ಗೊಬ್ಬರ. ಎಂಡೆ ಗೊಬ್ಬರ ಹಾಕಿದ್ರು ಒಳ್ಳೇದು ಸರ್, ಅದು ಒಂದು ಸಲ ಹಾಕಿದ್ರೆ ಒಂದು 2-3 ವರ್ಷ ಇರ್ತದೆ ಸರ್. ಈ ರೀತಿಯಾಗಿ ಇಲ್ಲಿನ ಒಂದು ಕಳೆ ನಿರ್ವಹಣೆ ಕೂಡ ಭಾಳ ಮುಖ್ಯವಾಗಿರ್ತದೆ. ಕಳೆ ನಿರ್ವಹಣೆ ಇರ್ತದೆ ಸರ್. ಅದು ಹೆಂಗಾಯ್ತು ಅಂದರೆ ಈಗ ನಾವು ಬಾಳೆ ತೋಟದಲ್ಲಿ ಆಳುಗಳ ಮುಖಾಂತರ ನೆಲ ಕಡಿತೀವಿ ಸರ್, ಅದನ್ನ ಪಟ ಕಡಿಯೋದು ಅಂತ ಹೇಳ್ತಾರೆ ಸರ್ ನಮ್ಮ ಕಡೆಯನ್ನು. ಅದು ವರ್ಷಕ್ಕೆ ನಾಟಿ ಮಾಡಿದ ಮೇಲೆ ಒಂದು 3 ಸಲ ಅಥವಾ 4 ಸಲ ನೆಲ ಕಡಿಸ್ತೀವಿ ಸರ್. ಅದನ್ನ ನೆಲ ಕಡಿಸಿದ ಮೇಲೆ ಅದ್ರಾಗ ಆರಸಿ ಮಾಡ್ತೀವಿ ಸರ್. ಆರಸಿ ಮಾಡಿದ ಮೇಲೆ ಪಟ ಕಡಿದ್ರೇ ಬೆಳವಣಿಗೆ ಬರೋಕ್ಕೆ ಸಾಧ್ಯ ಸರ್ ಅದು. ಹಾಗೇನೇ ಇಲ್ಲಿ ನೀರಾವರಿ ವ್ಯವಸ್ಥೆ ಭಾಳ ಮುಖ್ಯವಾಗಿರ್ತದೆ. ಎಷ್ಟು ದಿನಗಳಿಗೊಮ್ಮೆ ನೀರು ಕೊಡ್ತೀರಿ ಮತ್ತು ಹೇಗೆ ಈ ನೀರಿನ ಸಮರ್ಪಕವಾಗಿ ವೈಜ್ಞಾನಿಕವಾಗಿ ನೀರಿನ ನಿರ್ವಹಣೆ ಬಗ್ಗೆ ಹೇಳಿ. ನೀರು ನೋಡಿ ಸರ್, 15-20 ದಿವಸಕ್ಕೊಮ್ಮೆ ಮಾಡ್ತೀವಿ ಸರ್ ನೀರು ನಾವು. 15-20 ದಿವಸಕ್ಕೊಮ್ಮೆ ನೀರು ಮಾಡಿದ್ರೆ ಒಳ್ಳೇದು ಸರ್. ಅದಕ್ಕೆ ಜಾಸ್ತಿ ನೀರು ಕೊಟ್ಟರೆ ಅದು ಬಾಳೆ ತೋಟ ಬೆಳಗಾಗ ಚಾನ್ಸಸ್ ಇರ್ತದೆ ಸರ್. ಬೆಳವಣಿಗೆ ಬೆಳಕನ್ನು ಸ್ವಲ್ಪ ತ್ರಾಸ ಆಗ್ತದೆ ಸರ್. 15-20 ದಿವಸಕ್ಕೊಮ್ಮೆ ನೀರು ಮಾಡಿದ್ರೆ ಒಳ್ಳೇದು ಸರ್. ಈ ರೀತಿಯಾಗಿ ಒಂದು ಬಾರಿ ತಾವು ನಾಟಿ ಮಾಡಿದಂಥ ಬಾಳೆ ಅಗಿಯಿಂದ ನಿರಂತರವಾಗಿ ಎಷ್ಟು ವರ್ಷಗಳವರೆಗೆ ತಾವು ಒಂದೇ ಬೆಳೆಯಿಂದ ನಿರಂತರ ಪ್ರತಿ ವರ್ಷ ಬೆಳೆಯನ್ನು ನಿರೀಕ್ಷೆ ಮಾಡ್ಬೋದು ಅಂತ ಸರ್? ಒಂದು ಟೈಮ್ ನಾಟಿ ಮಾಡಿದ್ಮೇಲೆ ಸರ್ ಸುಮಾರು 10-15 ವರ್ಷ ಬರ್ತದೆ ಸರ್. ಏನಂದ್ರೆ ಗಾಳಿ ಬಿಟ್ಟು ಒಂಥರ ಊರಾಗೆಲ್ಲವೂ ತೋಟಗಳು ಬಿದ್ದು ಎಲ್ಲ ಇದಾದ್ರೆ ಮಾತ್ರ ಅವಾಗ ಆಲೇ ಪೂರ್ತಿ ಎಲ್ಲ ಬಿದ್ದೋಗ್ಬಿಡು ಅಂತೇಳಿ ಮತ್ತೆ ಕೆಡಿಸ್ಲಿಕ್ಕೆ ಸಾಧ್ಯ ಸರ್. ಗಾಳಿ ಪಾಳಿ ಏನು ಬರ್ಲಂಗಿದ್ರೆ ಸುಮಾರು 10-15 ವರ್ಷ ಬರ್ತದೆ ಸರ್. 20 ವರ್ಷ ಇದ್ರೂ ಅನುಭವ ಅದ ಸರ್ ಇನ್ನು. ಪ್ರತಿ ವರ್ಷ ಕೂಡ ಒಂದೇ ಪ್ರದೇಶ, ಒಂದೇ ಭೂಮಿ, ಒಂದೇ ನಾಟಿ ಮಾಡಿದಂಥ ಒಂದು ಇದರಿಂದ ಪ್ರತಿ ವರ್ಷ ಒಂದೇ ತರನಾದಂಥ ಇಳುವರಿಯನ್ನು ಕೂಡ ನಾವು ಪಡ್ಕೊಳ್ಬೋದಾ ಈಗ ಸರ್? ಹೊಸದಾಗಿ ಇಟ್ಟರೆ ಮಾತ್ರ ಒಂದು 5 ವರ್ಷ ಮಾತ್ರ ಇಳುವರಿ ಜಾಸ್ತಿನೂ ಇರ್ತದೆ ಸರ್. ಬರ್ತಾ 5-6 ವರ್ಷ ಆದಮೇಲೆ ತೋಟ ಅಲ್ಲಿಂದ ಅಲ್ಲಿಂದ ಹೋಗ್ಕೋತಾ ಸರ್, ಸ್ವಲ್ಪ ಹಂಗ್ಲಾಗೋ ಚಾನ್ಸಸ್ ಇರ್ತದೆ ಸರ್ ಗಡ್ಡೆ. ಅವಾಗ ಮತ್ತೆ ನಾವು ಎಲ್ಲೇನ ಹೋಗಿ ಗಡ್ಡೆ ಅಂತ ಇಟ್ಕೊಂಡ್ರೂ ಒಳ್ಳೇದು ಸರ್. ಮತ್ತೆ ಆದರೂ ಒಂದು 5 ವರ್ಷ ಮಾತ್ರ ಒಳ್ಳೆಯ ಇಳುವರಿ ಬರ್ತದೆ ಸರ್, 5-6 ವರ್ಷ. ಅದಾದ ನಂತರದಲ್ಲಿ ತಾವು ಸಂಪೂರ್ಣವಾಗಿ ಬಾಳೆ ಬೆಳೆಯನ್ನು ವೈಜ್ಞಾನಿಕವಾಗಿ ಸಮರ್ಪಕ ನೀರಿನ ನಿರ್ವಹಣೆ, ಕೀಟಗಳ ಹತೋಟಿ ಎಲ್ಲವುಗಳನ್ನು ಪಾಲನೆ ಮಾಡಿದ ನಂತರ ಅಂತಿಮವಾಗಿ ಎಷ್ಟು ಇಳುವರಿಯನ್ನು ನಾವು ನಿರೀಕ್ಷೆ ಮಾಡ್ಬೋದು ಒಂದು ವಾರ್ಷಿಕ ಬೆಳೆಯಾಗಿ, ಮತ್ತು ಖರ್ಚು ಎಷ್ಟು ತಗಲ್ಬೋದು? ನೋಡಿ ಸರ್, ಈ ವರ್ಷ ನಾವು 1 ಎಕರೆ ತೋಟ ಇಟ್ಟಿವಿ ಸರ್. ನಾವು ಖರ್ಚು ಸುಮಾರ್ಲಿಂದ 30-40 ಸಾವಿರ ರೂಪಾಯಿ ಖರ್ಚು ಇಟ್ಟಿವಿ ಸರ್. ಈಗ 1,40,000 ರೂಪಾಯಿಗೆ ಒಪ್ಪಂದ ಕೊಟ್ಟಿವಿ ಸರ್. ನಾವು ನಮ್ಮೂರಲ್ಲೇ ವ್ಯಾಪಾರ ಮಾಡ್ತಿರ್ತಾರೆ ಸರ್, ಅವ್ರಿಗೆ ಒಪ್ಪಂದ ಕೊಟ್ಬಿಡ್ತೀವಿ ಸರ್. ಅದು ಒಪ್ಪಂದ ತೊಗೊಂತಾರಲ್ಲ ಸರ್, ನಮಗೆ ಬಾಳೆ ಗೊನೆ ಕಡ್ಕೊಂಡು ಒಂದು 2-3 ತಿಂಗಳಾಗ ಅಷ್ಟು 800-1,000 ಗೊನೆ ಇರ್ತದೆ ಸರ್ 1 ಎಕರೆಗೆ. ಅದ್ರಾಗ ಎಷ್ಟು ಗೊನೆ ಬರ್ತವೆ ಅಂತಂತವೇ ತೊಗೊಂಡು ನಮಗೆ ದುಡ್ಡು ಸಮೇತ ಅಂತಂತವೇ ಕೊಡ್ತಾರೆ ಸರ್. ಒಟ್ಟಿನಲ್ಲಿ ಎರಡು ಬೆಳೆಯಿಂದ ಹೇಗೆ ತಮ್ಮ ಕೃಷಿ ಜೀವನ ಸಾಗ್ತಾ ಇದೆ ಅಂತೀರಿ? ನಮಗೆ ಬಾಳೆ ಮತ್ತು ಭತ್ತಲಿಂದ ಒಳ್ಳೇದೂ ಆಗೈತೆ ಸರ್, ಒಳ್ಳೇದಾಗೆ ಸರ್. ಆಮೇಲೆ ಅದರಿಂದ ಒಳ್ಳೆ ಲಾಭನೂ ತೊಗೊಂಡಿವಿ ಸರ್ ನಾವು. ಮುಂದಿನ ದಿನಗಳಲ್ಲಿ ಈ ಎರಡು ಬೆಳೆಗಳನ್ನು ಹೊರತುಪಡಿಸಿ ಮತ್ತೆ ಇನ್ನಿತರ ಬೆಳೆಗಳು ಅಥವಾ ಬೇರೆ ಬೇರೆ ಕೃಷಿ ಇತರ ಚಟುವಟಿಕೆಗಳಲ್ಲಿ ತೊಡ್ಕೊಳ್ಬೇಕು ಅನ್ನುವಂಥ ಕನಸು ಯೋಚನೆ ಬರಲಿಲ್ವೇ ಅಥವಾ ಹೇಗೆ ಅಂತ? ಸರ್, ಭತ್ತ ಹಾಗೂ ಬಾಳೆ ಎರಡರಿಂದನೂ ನಮ್ಮ ಏರಿಯಾಕ್ಕೆ ಒಳ್ಳೆ ಸೂಕ್ತ ಆಗಿದೆ ಸರ್ ಅದು. ಆಮೇಲೆ ಅದು ಬಿಟ್ಟರೆ ಅಂಥ ಬೆಳೆ ಬೆಳೆಯೋಕ್ಕೆ ಯಾವ ಅಂತ ಒಳ್ಳೆಯವು ಕಾಣುವಲ್ಲ ಸರ್ ನಮಗೆ. ಹಂಗಾಗಿ ಅದ್ರ ಮೇಲೆ ಜಾಸ್ತಿ ಇಷ್ಟ ಸರ್ ನಮಗೆ. ಒಟ್ಟಿನಲ್ಲಿ ಸುಖಕರವಾಗಿದೆ ಈ ಕೃಷಿ ಜೀವನ. ಹ್ಞೂ, ಒಳ್ಳೆ ಸುಖಕರವಾಗಿದೆ ಸರ್. ಆಯಿತು ಉಲ್ತಿ ಬಸವರಾಜ್ ಅವರೇ, ಇದುವರೆಗೆ ಇಂದಿನ ಕಿಸಾನ್ ವಾಣಿ ಗ್ರಾಮಾಂತರಂಗ ಕಾರ್ಯಕ್ರಮದಲ್ಲಿ ಈ ಭತ್ತ ಹಾಗೂ ಬಾಳೆ ಬೆಳೆಯ ಬೇಸಾಯದ ತಮ್ಮ ಕೃಷಿ ಜೀವನದ ಅನುಭವದ ನುಡುಗಳನ್ನು ನಮ್ಮ ಎಲ್ಲ ರೈತರೊಂದಿಗೆ ತಾವು ಹಂಚಿಕೊಂಡಿದ್ದೀರಿ. ತಮಗೆ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ ಸರ್. ಇದುವರೆಗೆ ಭತ್ತದ ಕೃಷಿ ಕುರಿತು ಉಳ್ತಿ ಬಸವರಾಜ್ ಅವರೊಂದಿಗೆ ಸಂದರ್ಶನವನ್ನು ಕೇಳಿದಿರಿ. ರೈತ ಮಿತ್ರರೇ, ಇದೀಗ ಕೇಳಿ ರೈತರಿಗೆ ಸಲಹೆಯನ್ನು. ಎಲ್ಲ ರೈತ ಬಂಧವರಿಗೆ ನಮಸ್ಕಾರ. ಇವತ್ತಿನ ದಿನ ನಾವು ಡ್ರ್ಯಾಗನ್ ಹಣ್ಣಿನ ಒಂದು ಕೆಲವೊಂದು ಬೇಸಾಯ ಕ್ರಮಗಳ ಬಗ್ಗೆ ತಿಳ್ಕೊಳ್ಳೋಣ. ಮುಖ್ಯವಾಗಿ ಡ್ರ್ಯಾಗನ್ ಹಣ್ಣು ಅಂತಕ್ಕಂಥದ್ದು ಒಂದು ಪಾಪಸ್ಕಳ್ಳಿ ಜಾತಿಗೆ ಸೇರಿರ್ತಕ್ಕಂಥ ಗಿಡ ಆಗಿರುತ್ತೆ. ನೀರಿನ ಅವಶ್ಯಕತೆ ಬಹಳ ಅಂದ್ರೆ ಬಹಳ ಕಡಿಮೆ ಇರುತ್ತೆ. ಇಲ್ಲಿ ಮರಳು ಮಿಶ್ರಿತ ಇರ್ತಕ್ಕಂತ ಒಂದು ಕೆಂಪು ಮಣ್ಣಿದೆ, ಡ್ರ್ಯಾಗನ್ ಹಣ್ಣಿನ ಒಂದು ಬೇಸಾಯಕ್ಕೆ ಸೂಕ್ತ ಆಗಿರುತ್ತೆ. ಯಾಕಂದ್ರೆ ಕಪ್ಪು ಮಣ್ಣಿನಲ್ಲಿ ನೀರನ್ನ ಜಾಸ್ತಿ ಹಿಡಿದಿಟ್ಕೊಳ್ಳುವಂತ ಒಂದು ಶಕ್ತಿ ಇರುತ್ತೆ. ಹಂಗಾಗಿ ಈ ಹಣ್ಣಿನ ಬೇಸಾಯಕ್ಕೆ ಕಪ್ಪು ಮಣ್ಣು ಸೂಕ್ತ ಆಗಿರೋದಿಲ್ಲ. ಇದನ್ನ ಮುಖ್ಯವಾಗಿ ಯಾರು ಡ್ರ್ಯಾಗನ್ ಹಣ್ಣಿನ ಬೇಸಾಯವನ್ನ ಮಾಡ್ಬೇಕು ಅಂತಿದ್ರೆ ಅವ್ರಿಗೂ ಗಮನದಲ್ಲಿ ಇಟ್ಕೊಬೇಕಾಗತ್ತೆ. ಯಾಕಂದ್ರೆ ಕಪ್ಪು ಮಣ್ಣಿನಲ್ಲಿ ಹಾಕಿದ್ರು ಕೂಡ ಇದರ ಬೆಳವಣಿಗೆ ತುಂಬಾನೇ ಕುಂಠಿತ ಆಗುತ್ತೆ. ಮಣ್ಣಿನಲ್ಲಿ ಇರ್ತಕ್ಕಂತ ರಸ್ತಾರ ಅಂತಕ್ಕಂಥದ್ದು 5.5-7.0 ಇರ್ತಕ್ಕಂಥ ರಸ್ತಾರವನ್ನು ಹೊಂದಿರುವಂತಹ ಮಣ್ಣು ಕೂಡ ಸೂಕ್ತ ಆಗಿರುತ್ತೆ. ಇದರ ಜೊತೆಗೆ ಮಣ್ಣಿನ ಫಲವತ್ತತೆ ಕೂಡ ಉತ್ತಮವಾಗಿ ಇರಬೇಕಾಗತ್ತೆ. ಇದಕ್ಕೆ ಬೇಕಾಗಿರ್ತಕ್ಕಂಥ ಉಷ್ಣಾಂಶ ಅಂತಂದ್ರೆ 25-35°C ವರೆಗೆ ಉಷ್ಣಾಂಶವನ್ನ ತಡೆದುಕೊಳ್ಳುವಂತಹ ಒಂದು ಬೆಳೆಯಾಗಿದೆ. ನಾವು ಇದರಲ್ಲಿ ತಿರುಳನ್ನ ಆಧಾರವಾಗಿ ಇಟ್ಕೊಂಡು ಮೂರು ರೀತಿಯಾಗಿ ವಿಂಗಡಣೆಯನ್ನ ಮಾಡಬಹುದು. ಸಿಪ್ಪೆ ಏನ್ ಬರುತ್ತೆ ಅದು ಗುಲಾಬಿ ಬಣ್ಣದಿರುತ್ತೆ, ಒಳಗಡೆ ಇರ್ತಕ್ಕಂತ ಒಂದು ಪಲ್ಪ್ ಏನ್ ಹೇಳ್ತೀವಿ ಅದು ಕೂಡ ಗುಲಾಬಿ ಬಣ್ಣದಿರುತ್ತೆ. ಸೊ ಇನ್ನೊಂದು ತಳಿಯಲ್ಲಿ ಮೇಲ್ಗಡೆ ಸಿಪ್ಪೆ ಗುಲಾಬಿ ಬಣ್ಣದಿದ್ದು ಒಳಗಡೆ ತಿರುಳು ಅಂತಕ್ಕಂಥದ್ದು ಬಿಳಿ ಬಣ್ಣದ್ದಾಗಿರುತ್ತೆ. ಇನ್ನೊಂದು ತಳಿ ಅಂತಂದ್ರೆ ಮೇಲ್ಗಡೆ ಸಿಪ್ಪೆ ಹಳದಿ ಬಣ್ಣದಿಂದ ಕೂಡಿರುತ್ತೆ, ಸೊ ಒಳಗಡೆ ತಿರುಳು ಬಿಳಿ ಬಣ್ಣದಿಂದ ಕೂಡಿರುತ್ತೆ. ಸೊ ಪ್ರಮುಖವಾಗಿ ನಾವು ನೋಡಿದಾಗ ಸೊ ಮಾರ್ಕೆಟ್ ಅನ್ನ ಆಧರಿಸಿಕೊಂಡು ಕೆಂಪು ಮತ್ತೆ ಕೆಂಪು ಅಂತಂದ್ರೆ ಮೇಲ್ಗಡೆನು ಕೂಡ ಗುಲಾಬಿ ಬಣ್ಣದಿದ್ದು ಒಳಗಡೆ ತಿರುಳು ಕೂಡ ಗುಲಾಬಿ ಬಣ್ಣದ ಇರ್ತಕ್ಕಂಥ ತಳಿಗಳು ಸ್ವಲ್ಪ ಸಕ್ಕರೆ ಅಂಶವನ್ನ ಜಾಸ್ತಿ ಹೊಂದಿರುತ್ತೆ. ಸೊ ಇನ್ನುಳಿದ ಎರಡು ತಳಿಗಳು ಸ್ವಲ್ಪ ಸಪ್ಪೆಯಾಗಿ ಇರುತ್ತೆ. ಮಾರ್ಕೆಟ್ ಅನ್ನ ಆಧಾರವಾಗಿಟ್ಕೊಂಡು ಮೊದಲೇ ಹೇಳಿದ ಅಂತ ಕೆಂಪು ಪ್ಲಸ್ ಕೆಂಪು ಇರ್ತಕ್ಕಂತ ತಿರುಳು ಇರ್ತಕ್ಕಂತ ತಳಿಯನ್ನ ರೈತರು ಆಯ್ಕೆ ಮಾಡ್ಕೊಳ್ಳೋದು ಸೂಕ್ತ ಅಂತ ಅಂದ್ಬಿಟ್ಟು ಹೇಳ್ತೀವಿ. 20 cm ಉದ್ದ ಇರ್ತಕ್ಕಂತ ಕಾಂಡವನ್ನ ಕತ್ತರಿಸ್ಬಿಟ್ಟು ಅದನ್ನ ನಾವು ನರ್ಸರಿಯಲ್ಲಿ ಅಥವಾ ನೆರಳು ಇರ್ತಕ್ಕಂತ ಜಾಗದಲ್ಲಿ ಇಟ್ಟು ಬೆಳೆಸ್ಕೊಂಡು ಬೇರ್ ಬಿಟ್ಟ ಮೇಲೆ ಇದನ್ನ ನಾವು ನಾಟಿಗೆ ಬಳಸ್ಕೊಬಹುದು. ಇಲ್ಲ ಅಂತಂತಂದ್ರೆ ಸೂಕ್ತವಾಗಿರ್ತಕ್ಕಂತ ಒಂದು ಸಸ್ಯಾಗಾರದಿಂದ ನೀವು ಬೇರೆ ಬಿಟ್ಟಿರುವಂತ ಕಾಂಡದ ತುಂಡುಗಳನ್ನು ತಗೊಂಡ್ಬಂದು ನಾಟಿಯನ್ನ ಮಾಡ್ಕೊಬಹುದು. ಒಂದ್ ಸಾಲಿಂದ ಇನ್ನೊಂದ್ ಸಾಲಿಗೆ 12 feet ಅಂತರವನ್ನ ಇಟ್ಕೊಬೇಕಾಗತ್ತೆ. ಒಂದು ಕಂಬದ ಸುತ್ತಲೂ ನಾಟಿ ಮಾಡೋದ್ರಿಂದ ಸೊ ಒಂದು ಕಂಬದಿಂದ ಇನ್ನೊಂದು ಕಂಬಕ್ಕೆ 7 feet ಅಥವಾ 8 feet ಅಂತರದಲ್ಲಿ ನಾಟಿಯನ್ನ ಮಾಡ್ಕೊಬಹುದು. ಈ ರೀತಿ ಮಾಡೋದ್ರಿಂದ 1 acre ಪ್ರದೇಶಕ್ಕೆ 1700 ಕಾಂಡದ ತುಂಡುಗಳನ್ನ ನಾವು ನಾಟಿಯನ್ನ ಕೈಗೊಳ್ಬಹುದು. ನಾಟಿ ಮಾಡೋದ್ರಿಂದ ಕನಿಷ್ಠ 13-14 ಫಲವನ್ನ ಕೊಡ್ಲಿಕ್ಕೆ ರೆಡಿ ಆಗುತ್ತೆ. ಸೊ 15 ನಾವು ಕಟಾವನ್ನ ಮಾಡಬಹುದು. ಸೊ ತೀರಾ ಅತಿಯಾಗಿ ನೀರು ಬಯಸದೇ ಇರ್ತಕ್ಕಂತ ಮತ್ತೆ ಪೋಷಕಾಂಶಗಳನ್ನ ಬಯಸದೇ ಇರ್ತಕ್ಕಂತ ಒಂದು ಬೆಳೆ ಆಗಿದೆ. ಕೊಟ್ಟಿಗೆ ಗೊಬ್ಬರದ ಮುಖಾಂತರ ಪೋಷಕಾಂಶಗಳನ್ನ ಪೂರೈಸಬಹುದು. ಇಲ್ಲ ಅಂತಂದ್ರೆ ನಾವು ಸಾರಜನಕ ರಂಜಕ ಪೊಟ್ಯಾಷ್ ಅನ್ನ 60-40-40 grams ಪ್ರತಿ ಗಿಡಕ್ಕೆ ಒದಗಿಸ್ಬೇಕಾಗತ್ತೆ. ಮೊದಲನೇ ಬೆಳೆಯಲ್ಲಿ ನಾವು 1.5 tons ಹಣ್ಣುಗಳನ್ನ ಕಟಾವನ್ನ ಮಾಡಬಹುದು. ಯಾವ ರೀತಿ ಗಿಡದ ಬೆಳವಣಿಗೆ ಯಥೇಚ್ಛವಾಗಿ ಆಗ್ತಾ ಹೋಗುತ್ತೆ, ಸೊ ತುಂಬಾನೇ ಕಾಂಡದ ಬೆಳವಣಿಗೆ ಚೆನ್ನಾಗಿರುತ್ತೆ ಅಂತ ಕೆರೆ ಪ್ರದೇಶದಿಂದ ಸೊ 5-6 tons ಕೂಡ ಹಣ್ಣುಗಳನ್ನ ನಾವು ಪಡ್ಕೊಬಹುದು. ಇನ್ನೊಂದು ಮಾಡ್ಬೇಕಾಗಿರ್ತಕ್ಕಂಥದ್ದು ಬೇಸಾಯ ಕ್ರಮದಲ್ಲಿ ಅಂತಂದ್ರೆ ಕಂಬದ 4 ಭಾಗಗಳಲ್ಲಿ ಒಂದೊಂದು ಕಾಂಡದ ತುಂಡುಗಳನ್ನು ನೆಟ್ಟ ನಂತರ ಸೊ ಅದು ಕಂಬವನ್ನ ಆಸರೆಯಾಗಿಟ್ಕೊಂಡು ಬೆಳೀತಾ ಹೋಗುತ್ತೆ. ಅದಾದ್ಮೇಲೆ ಮೇಲ್ಗಡೆ ಕಂಬದ ತುದಿ ಭಾಗದಲ್ಲಿ ಏನ್ ಮಾಡಬೇಕಾಗತ್ತೆ ಅಂತಂದ್ರೆ ಒಂದು ಚಕ್ರಾಕಾರದಲ್ಲಿ ಆಸರೆಯನ್ನ ಕೊಡ್ಬೇಕಾಗತ್ತೆ. ತುದಿ ಪಾಕವನ್ನ ರೀಚ್ ಆದ ನಂತರ ಕಾಂಡದ ತುಂಡುಗಳು ನೆಕ್ಸ್ಟ್ ಮತ್ತೆ ಬಗ್ತಾ ಹೋಗುತ್ತೆ. ಎಷ್ಟು ಕಾಂಡ ತುಂಡುಗಳ ಬಗ್ಗೆ ಎಷ್ಟು ತುಂಡುಗಳ ಸಂಖ್ಯೆ ಜಾಸ್ತಿ ಆಗುತ್ತೆ ಅಷ್ಟು ಕೂಡ ಇಳುವರಿ ಈ ಬೆಳೆಯಲ್ಲಿ ಜಾಸ್ತಿ ಇರುತ್ತೆ. ಇತ್ತೀಚಿನ ದಿನಗಳಲ್ಲಿ ಹೆಚ್ಚು ಪ್ರಚಲಿತವಾಗಿ ರೈತರು ಆಯ್ಕೆ ಮಾಡ್ಕೊಳ್ತಿರ್ತಕ್ಕಂತ ಒಂದು ಬೆಳೆ ಆಗಿದೆ. ಸದ್ಯದ ಪರಿಸ್ಥಿತಿಯಲ್ಲಿ ಮಾರ್ಕೆಟ್ ಕೂಡ ತುಂಬಾನೇ ಚೆನ್ನಾಗೂ ಇದೆ, ಆರೋಗ್ಯ ದೃಷ್ಟಿಯಿಂದ ಕೂಡ ಒಂದು ಉತ್ತಮವಾದ ಹಣ್ಣು ಅಂತ ಅನ್ಬೋದು. ಈ ನಿಟ್ಟಿನಲ್ಲಿ ಒಂದು ಹೆಚ್ಚಿನ ಆದಾಯವನ್ನ ಪಡ್ಕೊಳ್ಳಿಕ್ಕೆ ಒಂದು ಡ್ರ್ಯಾಗನ್ ಹಣ್ಣಿನ ಬೇಸಾಯ ಕ್ರಮವನ್ನ ನಾವು ಕೈಗೊಳ್ಳಬಹುದು. ಇದುವರೆಗೆ ರೈತರಿಗೆ ಸಲಹೆ ಕೇಳಿದ್ರಿ. ರೈತ ಮಿತ್ರರೇ, ಇದೀಗ ಕೇಳಿರಿ ಕೆಲವು ರೈತ ಗೀತೆಗಳನ್ನು ವಿವಿಧ ಕಲಾವಿದರ ಧ್ವನಿಯಲ್ಲಿ. ಗಣಸೆಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ, ಅದಕ್ಕಾಗಿ ರೈತರು ಮಲ್ಲಿಗೆ ಇರುವ ಹೊಲಗಳಲ್ಲಿ ದನಗಳ ಮೇಯಕ ಬಿಡಬಾರದು. ದನಗಣಸೆಗಣಿಯ ಮೂಲಕವಾಗಿ ಮಲ್ಲಿಗೆ ಬೀಜ ಹರಡತಾವ.

होगी समृद्ध संपदा हमारी। पशुपालन और डेयरी विभाग द्वारा देश हित में जारी। ಕೇಳುಗ್ರೆ ರೈತ ಗೀತೆಗಳನ್ನ ಕೇಳ್ತಾ ಇದ್ದೀರಿ. ಬಹಳಷ್ಟು ಬಜ್ಜೆಯ ಹೊರಬೇಕು, ಬಹಳಷ್ಟು ಬಜ್ಜೆ

ಸೂಕ್ತವಾದ ತಳಿಯ ಬೆಳೆಯಿರಿ. ಹೆಚ್ಚು ಇಳುವರಿ, ಹೆಚ್ಚು ಲಾಭ ಪಡೆಯಿರಿ, ಹೆಚ್ಚು ಲಾಭ ಪಡೆಯಿರಿ.